ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎಬಿಎಆರ್ಕೆ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ, ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲಿಗೆ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಅಶ್ವಿನಿ ಪಾಟೀಲ್, ಸಹಾಯಕ ಸಂಶೋಧಕಿ, ಬೇಸಾಯ ಶಾಸ್ತ್ರ, ನೈಸರ್ಗಿಕ ಕೃಷಿ ಯೋಜನೆ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕೃಷಿಯಲ್ಲಿ ಯಾಂತ್ರೀಕರಣ, ಇದರ ಬಗ್ಗೆ ನಾನು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ. 45%ರಷ್ಟು ಜನರು ಕೃಷಿಯಲ್ಲಿಯೇ ತೊಡಗಿದ್ದಾರೆ. ಆದರೆ ಕೃಷಿಯಲ್ಲಿ ಯಾಂತ್ರೀಕರಣವು 40-45%ರಷ್ಟು ಮಾತ್ರ ಸಾಧ್ಯವಾಗಿದೆ. ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ. ಹಾಗಾದರೆ ಕೃಷಿಯಲ್ಲಿ ಯಾಂತ್ರೀಕರಣ ಎಂದರೇನು? ಯಂತ್ರಗಳು ಮತ್ತು ತಂತ್ರಜ್ಞಾನವನ್ನು ಕೃಷಿಯ ಕಾರ್ಯಗಳಲ್ಲಿ ಉಪಯೋಗಿಸಿಕೊಂಡು ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆ ಮತ್ತು ಆದಾಯವನ್ನು ಸಾಧಿಸುವುದು. ಕೃಷಿಯಲ್ಲಿ ಯಾಂತ್ರೀಕರಣ ಏಕೆ ಬೇಕು? ನಮ್ಮ ಭಾರತಕ್ಕೆ ಯಾಕೆ ಇದರ ಅವಶ್ಯಕತೆ ಇದೆ? ಏಕೆಂದರೆ ಕೃಷಿಯಲ್ಲಿ ಕೆಲಸ ಮಾಡುವ ಸಂಖ್ಯೆ ಇತ್ತೀಚೆಗೆ ಕಡಿಮೆಯಾಗಿದೆ. ಕೃಷಿಯಿಂದ ಬೇರೆ ವಲಯಗಳಿಗೆ ಜನರು ವಲಸೆ ಹೋಗುತ್ತಿದ್ದಾರೆ. ಅದಲ್ಲದೆ ಆಹಾರ ಧಾನ್ಯಗಳ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಹೆಚ್ಚುತ್ತಿರುವ ಜನಸಂಖ್ಯೆ, ತಿನ್ನುತ್ತಿರುವ ಬಾಯಿಗಳು ಹೆಚ್ಚಾಗಿರುವುದರಿಂದ ಬೆಳೆಯುವ ಜನರ ಸಂಖ್ಯೆ ಕಡಿಮೆ ಆಗುತ್ತಿದೆ. ಮತ್ತೆ ಸಮಯಕ್ಕೆ ತಕ್ಕಂತ ಕೃಷಿ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಕಾರಣ, ಕೃಷಿಯನ್ನು ಬಿಟ್ಟು ಜನರು ಬೇರೆ ವಲಯಕ್ಕೆ ಹೋಗುವುದರಿಂದ ಕೃಷಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ಕೃಷಿಕನನ್ನು ಕೃಷಿಯಲ್ಲೇ ಆಸಕ್ತಿ ಹೊಂದಿರುವಂತೆ ಮಾಡುವುದು ಅವಶ್ಯಕವಾಗಿದೆ. ಹಾಗಿದ್ರೆ ಯಾಂತ್ರೀಕರಣದಿಂದ ಕೃಷಿಕನಿಗೆ ಆಗುವ ಲಾಭಗಳೇನೆಂದರೆ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸವಾಗುತ್ತದೆ, ಸಮಯಕ್ಕೆ ಸರಿಯಾದ ಕೆಲಸವಾಗಿ ಹಾಳಾಗುವುದನ್ನು ತಡೆಗಟ್ಟಿ ಇಳುವರಿ ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸುತ್ತದೆ. ಕೃಷಿಯಲ್ಲಿ ಆಳುಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ಕಾರಣ ವಲಸೆ ಹೋಗುವುದರಿಂದ. ಆದ್ದರಿಂದ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಬಳಸುವುದರಿಂದ ಆಳುಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬಹುದು. ಯುವಕರನ್ನು ಕೃಷಿಯಲ್ಲಿ ಸೆಳೆಯಲು ಮತ್ತು ಕೊಯ್ಲೋತ್ತರ ಕಾರ್ಯಗಳನ್ನು ನಿರ್ವಹಿಸಲು, ಕೊಯ್ಲಾದ ನಂತರ ಎಷ್ಟೋ ಬೆಳೆಗಳು ಹಾಳಾಗುತ್ತಿವೆ, ಅವುಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ಸಾಗಿಸಲು ಯಂತ್ರಗಳ ಉಪಯೋಗ ಬೇಕಾಗುತ್ತದೆ. ಮತ್ತೆ ಕೃಷಿಯಲ್ಲಿ ಯಾಂತ್ರೀಕರಣವು ಯಾವ ಯಾವ ಕೆಲಸದಲ್ಲಿ ಉಪಯೋಗಿಸಬಹುದು ಎಂದರೆ, ಎಲ್ಲಾ ಹಂತಗಳಲ್ಲೂ ಕೂಡ ಉಪಯೋಗಿಸಬಹುದು. ಉದಾಹರಣೆಗೆ, ಭತ್ತದಲ್ಲಿ ಭೂಮಿಯನ್ನು ಹದ ಮಾಡಲು ಕೇಜ್ವೀಲ್ ಅಂದರೆ ಪಡ್ಲರ್ ಅನ್ನು ಉಪಯೋಗಿಸಬಹುದು, ಟ್ರ್ಯಾಕ್ಟರ್ ಚಾಲಿತವಾದಂತಹ ಪಡ್ಲರ್. ಮತ್ತೆ ಭತ್ತವನ್ನು ನಾಟಿ ಮಾಡಲು ಭತ್ತದ ಟ್ರಾನ್ಸ್ಪ್ಲಾಂಟರು, ಮತ್ತೆ ಕಳೆ ಮತ್ತು ಕೀಟನಾಶಕಗಳನ್ನು ಸಂಪರಡಿಸಲು ಸ್ಪ್ರೇಯರ್ಗಳು, ಕಳೆಯನ್ನು ಕೋನೋವೀಡರ್ ಎಂಬ ಯಂತ್ರದಿಂದ ಕಳೆಯನ್ನು ತೆಗೆಯಬಹುದು, ಭತ್ತವನ್ನು ಕೊಯ್ಲು ಮಾಡಲು ನಿಮಗೆಲ್ಲ ಗೊತ್ತಿರುವಂತೆ ಕೊಯ್ಲು ಯಂತ್ರ, ಹೀಗೆ ಬಿತ್ತುವುದರಿಂದ ಕಟಾವು ಮಾಡುವವರೆಗೂ ಕೂಡ ಯಂತ್ರಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಹಾಗಾದರೆ ಭಾರತದಲ್ಲಿ ಸಂಪೂರ್ಣ ಯಾಂತ್ರೀಕರಣ ಯಾಕೆ ಆಗುತ್ತಿಲ್ಲ ಎಂದರೆ, ನಮ್ಮ ಭಾರತದಲ್ಲಿ ಅತಿ ಸಣ್ಣ ಮತ್ತು ಸಣ್ಣ ಭೂ ಹಿಡುವಳಿದಾರರು ಇದ್ದಾರೆ. ಮತ್ತೆ ಯಂತ್ರಗಳಿಗೆ ಪ್ರಾರಂಭದಲ್ಲಿ ಹೆಚ್ಚಿನ ಖರೀದಿ ವೆಚ್ಚ ಜಾಸ್ತಿ ಇದೆ, ಮತ್ತು ಹೆಚ್ಚುತ್ತಿರುವ ಇಂಧನ ಬೆಲೆ ಮತ್ತು ಅವುಗಳ ಯಂತ್ರಗಳ ಬಗ್ಗೆ ಅಸಮರ್ಪಕ ತಾಂತ್ರಿಕ ಜ್ಞಾನ. ಇವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ತರಬೇತಿಯನ್ನು ಪಡೆದರೆ ಭಾರತದಲ್ಲಿ ಯಾಂತ್ರೀಕರಣವು ಸಾಧ್ಯವಾಗುತ್ತದೆ. ಅದಲ್ಲದೆ ಸರ್ಕಾರವು ಕಸ್ಟಮ್ ಹೈರಿಂಗ್ ಸೆಂಟರ್ ಅಂದರೆ ಬಾಡಿಗೆ ಆಧಾರಿತ ಯಂತ್ರಗಳನ್ನು ಕೃಷಿಕರಿಗೆ ನೀಡಲು ಕಸ್ಟಮ್ ಹೈರಿಂಗ್ ಸೆಂಟರ್ಗಳನ್ನು ತೆಗೆದಿದೆ. ಅದಲ್ಲದೆ ಅಗ್ರಿಕಲ್ಚರ್ ಮಷಿನರೀಸ್ಗೆ ಸಬ್ಸಿಡಿಯನ್ನು ಕೂಡ ಸರ್ಕಾರವು ನೀಡುತ್ತಿದೆ. ಇವುಗಳನ್ನು ಉಪಯೋಗಿಸಿಕೊಂಡು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಸಾಧಿಸಬಹುದಾಗಿದೆ. ಇದಲ್ಲದೆ ಮುಂದೊಂದು ದಿನ ಕೃಷಿಯಲ್ಲಿ ಯಾಂತ್ರೀಕರಣದೊಂದಿಗೆ ಕೃತಕ ಬುದ್ಧಿಮತ್ತೆ ಮತ್ತು ರಿಮೋಟ್ ಸೆನ್ಸಿಂಗ್ ಉಪಯೋಗಿಸಿಕೊಂಡು ಪ್ರಿಸಿಷನ್ ಫಾರ್ಮಿಂಗ್ ಮಾಡುವ ಕಾಲವು ದೂರದಲ್ಲಿಲ್ಲ. ಇವುಗಳನ್ನು ಕೃಷಿಯಲ್ಲಿ ಉಪಯೋಗಿಸಬಹುದು ಎಂದು ಹೇಳುತ್ತಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 7619210628. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಕೇಳಿ ಶ್ರೀಗಂಧ ಕೃಷಿಯ ತಾಂತ್ರಿಕತೆಗಳು ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಲ್ ವಾಸುದೇವ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಶ್ರೀಗಂಧ ಕೃಷಿ ಹೇಗೆ ಮಾಡಬಹುದು, ಇದರಿಂದ ಏನು ಉಪಯೋಗ ಇದೆ, ಮತ್ತೆ ಮಾರುಕಟ್ಟೆ ಯಾವ ರೀತಿ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರ ಫಾರ್ಮ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಎಲ್ ವಾಸುದೇವ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ನಿಮಗೆ ಮಾಹಿತಿಯನ್ನು ಮಾಡಿಕೊಡುತ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಶ್ರೀಗಂಧ ಬೆಳಿಬೇಕು ಅಂತ ಅಧಿಕಾರಿಗಳು ಕೆಲವು ರೈತರಿಗೆ ಹೇಳ್ತಿರ್ತಾರೆ, ಶ್ರೀಗಂಧ ಬೆಳೀರಿ ಅಂತೇಳಿ. ಮತ್ತೆ ಕೆಲವು ಸ್ವಲ್ಪ ದೊಡ್ಡ ದೊಡ್ಡ ರೈತರು ಶ್ರೀಗಂಧ ಬೆಳೆದ್ರೆ ಒಳ್ಳೆ ಲಾಭ ಐತೆ ಅನ್ನೋ ಮಾತನ್ನು ನಾವು ಕೆಲವು ಕಡೆ ಕೇಳಿದ್ದೀವಿ. ಈ ಶ್ರೀಗಂಧ ಬೆಳೆ ಬಗ್ಗೆ ಅಂದರೆ ಅದರ ಉಪಯೋಗಗಳ ಬಗ್ಗೆ, ಅದರ ಒಂದು ಔಷಧಿಯ ಗುಣಗಳ ಬಗ್ಗೆ, ಮತ್ತು ಅದನ್ನು ಯಾವ ರೀತಿ ಬೆಳಿಬೇಕನ್ನೋದ್ರ ಒಂದು ಬೇಸಾಯ ಕ್ರಮಗಳ ಬಗ್ಗೆ, ಮತ್ತು ಅದನ್ನು ಮಾರಾಟ ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ ಅದ್ರ ಬಗ್ಗೆ ತಾವು ಇವತ್ತು ಮಾಹಿತಿ ಮಾಡಿಕೊಡಿ. ಈಗ ಶ್ರೀಗಂಧ ಬೆಳೆ, ಈ ಬೆಳೆಯನ್ನು ಮೊದಲಿಂದಲೂ ಸುಮಾರು ಕಡೆ ಬೆಳೀತಾನೆ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶ್ರೀಗಂಧ ಬೆಳೆಯನ್ನು ನಮ್ಮ ಕರ್ನಾಟಕದಾದ್ಯಂತ ಅಥವಾ ಎಲ್ಲ ಈ ಒಣಹವೆ ಇರುವಂಥ ಪ್ರದೇಶ ಎಲ್ಲ ಕಡೆ ರೈತರು ಇದರ ಪ್ರಾಮುಖ್ಯತೆಯನ್ನು ಅರಿತು ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ಈ ಶ್ರೀಗಂಧದ ಮಾಹಿತಿ ತಿಳ್ಕೊಳ್ಳೋದು ತುಂಬ ಉಪಯುಕ್ತವಾದದ್ದು. ಶ್ರೀಗಂಧದ ಮರದ ಇದು ಹೆಚ್ಚು ಪರಿಮಳಯುಕ್ತ ಮರವ ದಕ್ಷಿಣ ಏಷ್ಯಾದಲ್ಲಿ ಧಾರ್ಮಿಕ ಮತ್ತು ಔಷಧೀಯ ಉದ್ದೇಶಗಳಿಗಾಗಿ ಈ ಮರಗಳನ್ನು ಬಳಸ್ತಾರೆ. ಮತ್ತು ಇದು ಧೂಪ ದ್ರವ್ಯ ಮತ್ತು ಸುಗಂಧ ದ್ರವ್ಯಗಳ ಪ್ರಧಾನ ಮೂಲವಾಗಿದೆ. ಎಲ್ಲ ಇದಕ್ಕೆ ಸುಗಂಧಗೋಸ್ಕರ ಇದನ್ನು ಉಪಯೋಗಿಸ್ತಾರೆ. ಶ್ರೀಗಂಧದ ಮರದ ಹೆಸರು ಸಂಸ್ಕೃತದ ಚಂದನದಿಂದ ಬಂದಿದೆ. ಚಂದನ ಅಂತ ಏನು ಕರೀತಾರೆ ಇದಕ್ಕೆ, ಕೆಲವೊಂದು ಕಡೆ ಶ್ರೀಗಂಧ ಅಂತಾರೆ, ಚಂದನ ಅಂತ ನಾವು ಕರಿತೀವಿ ಕರ್ನಾಟಕದಲ್ಲಿ. ಇದು ಯಾವಾಗಲೂ ಇದರ ಪರಿಮಳ ಮತ್ತು ಕೀಟಗಳಿಗೆ ಅದರ ಪ್ರತಿರೋಧಕ್ಕಾಗಿ ಮೌಲ್ಯಯುತವಾಗಿದೆ ಮತ್ತು ಹಿಂದೂ ಆಚರಣೆಯಲ್ಲಿ ಪ್ರಮುಖ ಪರಿಕರವಾಗಿ ಇದನ್ನು ಉಪಯೋಗಿಸ್ತೀವಿ. ಹಾಗೂ ಇದು ಬೆಳೆದಿದೆ, ಅನಾದಿ ಕಾಲದಿಂದ ಇದು ನಮ್ಮಲ್ಲಿ ಬಳಸ್ತಾ ಬಂದಿದ್ದಾರೆ. ವಾಣಿಜ್ಯದಲ್ಲಿ ಆಚರಿಸಲಾಗುವ ತೈಲವನ್ನು ಒದಗಿಸುವುದರ ಜೊತೆಗೆ ಮರವನ್ನು ಆಕೃತಿಗಳು ಮತ್ತು ಪೆಟ್ಟಿಗೆಗಳು ಹಾಗೆ ದೇವತೆಗಳ ಚಿತ್ರಗಳು ಮತ್ತು ದೇವಾಲಯದ ಬಾಗಿಲುಗಳಂತಹ ಉತ್ತಮ ವಸ್ತುಗಳನ್ನು ಕೆತ್ತಲು ಕೂಡ ಈ ಶ್ರೀಗಂಧದ ಕಟ್ಟಿಗೆಯನ್ನು ಉಪಯೋಗಿಸ್ತಾರೆ. ಸಾರ್ವತ್ರಿಕ ಅನ್ವಯವನ್ನು ಹೊಂದಿರುವ ಪೇಸ್ಟ್ ಆಗಿ ಇದನ್ನು ತಯಾರಿಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಇದನ್ನು ತಮ್ಮ ಮುಖ ಮತ್ತು ದೇಹದ ಮೇಲೆ ಸಾಂಕೇತಿಕ ಗುರುತುಗಳಲ್ಲಿ ಪೇಸ್ಟನ್ನು ಆಗಾಗ್ಗೆ ಹಚ್ಕೊಂಡು ಅದನ್ನು ಸ್ಮಿಯರ್ ಮಾಡೋದ್ರಿಂದ ನಮಗೆ ಕಾಂತಿಯುತವಾಗಿ ಕಾಣುವಂಗ ಇದು ಮಾಡುತ್ತದೆ. ಅದರಿಂದ ಇದರದ ಉಪಯೋಗ ತುಂಬಾನೇ ಇದೆ. ಈ ಶ್ರೀಗಂಧ ಮರವು ಇದರ ಮೂಲ ದಕ್ಷಿಣ ಭಾರತ. ಇದರ ಬಟಾನಿಕಲ್ ನೇಮ್ ಸ್ಯಾಂಟಾಲಮ್ ಆಲ್ಬಮ್ ಅಂತ ಕರಿತೀವಿ. ಇದು ಸ್ಯಾಂಟಾಲೇಸಿ ಫ್ಯಾಮಿಲಿ ಅಂತ ಅದಕ್ಕೆ ಇದು ಬರುತ್ತೆ. ಶ್ರೀಗಂಧದ ಮರವನ್ನು ನಮ್ಮ ಕರ್ನಾಟಕದಲ್ಲಿ ಸುಮಾರು 5245 ಚದರ್ ಮೀಟರ್ಗಳಲ್ಲಿ ಇದನ್ನು ಹಬ್ಬಿಕೊಂಡಿದೆ. ಇದರ ಉಪಯೋಗ ತುಂಬಾ ಇರೋದ್ರಿಂದ ಹೆಚ್ಚೆಚ್ಚು ಜನ ಇದನ್ನು ಲಾಭದಾಯಕ ಬೆಳೆಯನ್ನಾಗಿ ಇದನ್ನು ಬೆಳೆಸ್ತಾರೆ. ಹೀಗಾಗಿ ಇದು ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳದಲ್ಲಿ ಮತ್ತು ಒರಿಸ್ಸಾಗಳಲ್ಲೂ ಕೂಡ ಇದನ್ನು ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಇದರದ್ದು ಹಾರ್ಟ್ವುಡ್ ಏನಂತ ಕರಿತೀವಿ, ಇದರಲ್ಲಿ ಹೃದಯ ಭಾಗದ ಕಟ್ಟಿಗೆ, ಅದು ತುಂಬ ಉಪಯುಕ್ತವಾದಂಥದ್ದು. ಅದು ಎಕನಾಮಿಕಲ್ ಯೂಸಸ್ ಅಂತ ಕರಿತೀವಿ. ಎಕನಾಮಿಕಲ್ ಯೂಸ್ ಆಗೋದು ಹಾರ್ಟ್ವುಡ್ನ ಚೆನ್ನಾಗಿ ಬರುವಂಗ ಅದನ್ನು ನಾವು ಬೆಳೆಸಬೇಕಾಗತ್ತೆ. ಅದು ಸುಮಾರು ವರ್ಷಗಳಾದಮೇಲೆ ಅದು ಪರ್ಟಿಕ್ಯುಲರ್ ನಮಗೆ ಹಾರ್ಟ್ವುಡ್ ಬೆಳೆದ ಮೇಲೆ ಅದು ಎಕನಾಮಿಕಲ್ಲಿ ನಮಗೆ ತುಂಬ ಉಪಯುಕ್ತವಾದಂಥ ಕಟ್ಟಿಗೆ. ಆ ಕಟ್ಟಿಗೆ ಬರುವವರೆಗೆ ನಾವು ಅದನ್ನು ಕಾಯ್ಕೊಂಡು ಬರಬೇಕಾಗತ್ತೆ. ಕರ್ನಾಟಕದಲ್ಲಿ ನಾವು ಹೆಚ್ಚು ಬೆಳೆಯೋದ್ರಿಂದ ಅದಕ್ಕೆ ಕರ್ನಾಟಕವನ್ನು ಸಿರಿಗಂಧದ ನಾಡು, ಚಂದನದ ಬೀಡು ಅಂತ ನಾವು ಕರಿತೀವಿ. ಇದು ಮನೆ ಮಾತಾಗಿದೆ ಒಂದು ಪದ. ಈ ಸಿರಿಗಂಧ ಬೆಳಿಲಿಕ್ಕೆ ನಮ್ಮ ಕರ್ನಾಟಕ ಸೂಕ್ತ ಇದೆ ಅಂದ್ರೆ ಯಾವ ರೀತಿಯ ವಾತಾವರಣ ಸೂಕ್ತ, ಎಂತ ಮಣ್ಣಿರ್ಬೇಕಾಗುತ್ತೆ, ಇದು ರೈತರು ಬೆಳಿಲಿಕ್ಕೆ ಯಾವ ರೀತಿಯ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ಈ ರೈತರು ಈ ಶ್ರೀಗಂಧದ ಅತಿ ಹೆಚ್ಚು ಉಪಯೋಗಗಳು ಮತ್ತು ಇದು ಹೆಚ್ಚು ಬೆಲೆ ಬಾಳುವ ಮರವಾಗಿದ್ದರಿಂದ ಎಲ್ಲಾ ಸಾಮಾನ್ಯ ರೈತರು ಕೂಡ ಇದನ್ನ ನಾವು ಬೆಳಿಬೇಕು ಅಂತೇಳಿ ಇದನ್ನ ಕೈಗೆತ್ಕೊಂಡಿದ್ದಾರೆ. ಅದನ್ನು ಬೆಳೆಸಬೇಕಾದ್ರೆ ಎಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ಇದು ಯಾವ ಹವಾಮಾನದಲ್ಲಿ ಬರುತ್ತೆ, ಯಾವ ಮಣ್ಣಿನಲ್ಲಿ ಬರುತ್ತೆ, ಅದರ ಸೂಕ್ತತೆಯನ್ನು ನಾವು ಅರಿತುಕೋಬೇಕಾಗತ್ತೆ. ಯಾರೋ ಒಬ್ಬರು ಹೇಳಿದ ಹಾಗೆ ಶ್ರೀಗಂಧ ಬೆಳೆಸ್ರಿ, ಅದೇ ಬೇರೆ ಬೇರೆ ತರ ಇದನ್ನಲ್ಲಿ ಬೆಳೆಸ್ಕೊಂಡು ಆಮೇಲೆ ಕೈ ಸುಟ್ಕೊಂಡವರು ಹೆಚ್ಚಿದ್ದಾರೆ. ಆದ್ದರಿಂದ ನಮ್ಗೆ ಸೂಕ್ತವಾದಂತಹ ಅದನ್ನ ಮಣ್ಣು, ಅದ ಹವಾಮಾನ, ಆಮೇಲೆ ಅದನ್ನ ಏನೇನು ಉಪಯೋಗಿಸ್ಕೋಬೇಕು ಅನ್ನೋದನ್ನ ಅದನ್ನ ನಾನು ಅರಿತು ಬೆಳೆಸಿದ್ದೆ. ಅದರಲ್ಲಿ ಇದನ್ನ ತುಂಬಾ ಉಪಯುಕ್ತವಾದ ಈ ಲಾಭದಾಯಕವಾದ ಬೆಳೆಯನ್ನು ನಾವು ತಗೋಬಹುದು. ಶ್ರೀಗಂಧಕ್ಕೆ ಮುಖ್ಯವಾಗಿ ಇದಕ್ಕೆ ಕೆಂಪು ಮಣ್ಣು ಇದಕ್ಕೆ ತುಂಬಾ ಉಪಯುಕ್ತವಾದಂತ ಮಣ್ಣು, ಅದು ಮೆಟಮಾರ್ಫಿಕ್ ಅಂತ ಹೇಳ್ತೀವಿ. ಅದರಲ್ಲಿ ಬೆಳೆಸಬೇಕಾಗತ್ತೆ. ಅದನ್ನ ಸೈಂಟಿಫಿಕ್ ಆಗಿ ನಮ್ಮ ರೈತರಿಗೆ ಅದನ್ನ ತೋರಿಸಿ ಅದನ್ನ ಟೆಸ್ಟ್ ಮಾಡಿಸಿ ಅದನ್ನ ಬೆಳೆಸಿದ್ರೆ ನಿಮ್ಗೆ ತುಂಬಾ ಉಪಯುಕ್ತವಾಗಿ ಇದನ್ನ ಬೆಳ್ಕೋಬಹುದು ಲಾಭದಾಯಕವಾಗಿ. ಕಲ್ಲು ಅಥವಾ ಜಲ್ಲಿ ಮಣ್ಣಿನಲ್ಲೂ ಕೂಡ ಇದು ಕಂಡು ಬರುತ್ತದೆ. ಸ್ಟೀಮ್ನಲ್ಲಿ ದಡದ ಉದ್ದಕ್ಕೂ ತೇವಾಂಶವಿರುವ ಫಲವತ್ತಾದ ಅಲುವಿಯಲ್ ಸಾಯಿಲ್ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಇದನ್ನ ನಾವು ಬೆಳೆಯಬಹುದು. ಹಾಗೇನೆ ಸರಿಯಾದ ಮಣ್ಣಿನಲ್ಲಿ ಬೆಳೆದವು ಹೆಚ್ಚು ಉಪಯುಕ್ತವಾದಂತ ಹಾರ್ಟ್ ವುಡ್ ಅನ್ನ ಕೊಡ್ತವೆ. ಈಗ ನಾವು ಕೆಲವೊಬ್ಬರು ರೈತರು ಬಹಳ ಜನದ ನಾವು ಒಂದೊಂದು ಕಡೆ ಕೇಳಿದಾಗ ಸರ್ ಇನ್ನು ಇದ್ರ ಹಾರ್ಟ್ ವುಡ್ ಫಾರ್ಮೇಶನೇ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಅದು ಏನಂದ್ರೆ ಮಣ್ಣಿನ ಗುಣಧರ್ಮಗಳು ಅಥವಾ ಹವಾಮಾನಗಳು ಅದನ್ನು ಸೂಕ್ತವಾಗಿರೋದಿಲ್ಲ. ಹೀಗಾಗಿ ಕೆಲವೊಂದ್ಸಲ ಹಾರ್ಟ್ ವುಡ್ ಫಾರ್ಮೇಶನ್ ಆಗೋದಿಲ್ಲ. ಸುಮಾರು ವರ್ಷಗಳು ಬೆಳೆದ ನಂತರ ಇದನ್ನ ಸರ್ ಇದು ನಮಗೆ ಹಾರ್ಟ್ ವುಡ್ ಫಾರ್ಮೇಶನ್ ಆಗಿಲ್ಲ ಅಂತ ಕಂಪ್ಲೇಂಟ್ ಬಂದಿದ್ದು ಉಂಟು. ಹಾಗಾಗಿ ಸೂಕ್ತವಾದ ಮಣ್ಣು ಮತ್ತು ಹವಾಗುಣವನ್ನು ನೋಡಿಕೊಂಡು ಅದನ್ನ ನಾವು ಬೆಳೆಸಿದ್ದೆ. ಅದಲ್ಲೇ ಒಳ್ಳೆಯ ನೀವು ಹಾರ್ಟ್ ವುಡ್ ಅನ್ನ ನಾವು ಪಡೆಯಬಹುದು. ಯಾವ್ದು ಎಕನಾಮಿಕ್ ಅಂತ ನಾವು ಕರಿತೀವಿ, ಎಕನಾಮಿಕ್ ಯೂಸ್ ಪಾರ್ಟ್ ಅಂತ ಕರಿತೀವಿ, ಅದು ಹಾರ್ಟ್ ವುಡ್ ಒಳ್ಳೆಯ ರೀತಿಯಿಂದ ನಾವು ತಗೋಬಹುದು. ಉತ್ತಮ ಒಳಚರಂಡಿ ಅಗತ್ಯವಿರುವ ಮಣ್ಣಲ್ಲಿ ಕೂಡ ಇದನ್ನ ಬೆಳಿಬಹುದು. ಬಟ್ ನೀರು ನಿಂದಿರಬಾರ್ದು, ಇದಕ್ಕೆ ನೀರು ನಿಂತರೆ ಇದು ಮರಗಳು ಎಲ್ಲ ಒಣಗಿ ಹೋಗ್ತವೆ. ಹೀಗಾಗಿ ನೀರು ನಿಂದಿರಬಾರ್ದು. ಲವಣಯುಕ್ತ ಮತ್ತು ಸುಣ್ಣದ ಮಣ್ಣನ್ನು ತಪ್ಪಿಸುತ್ತದೆ. ಮತ್ತು ನಾವು ಏನಂತಂದ್ರೆ ಈ ಬ್ಲಾಕ್ ಕಾಟನ್ ಸಾಯಿಲ್ ಅನ್ನು ಕರಿತೀವಿ, ಈ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಶ್ರೀಗಂಧ ಬೆಳೆ ಸೂಕ್ತವಾಗಿ ಬರುವುದಿಲ್ಲ. ಇದಕ್ಕೆ ಬೇಕಾಗಿರುವಂತಹ ಹವಾಮಾನ ಅಂತಂದ್ರೆ ಸಾಮಾನ್ಯವಾಗಿ ಶ್ರೀಗಂಧದ ಮರವು ಮಧ್ಯಮ ಬೆಳೆ, ಹೇರಳವಾದ ಬಿಸಿಲು ಮತ್ತು ದೀರ್ಘಾವಧಿಯ ಶುಷ್ಕ ಹವಾಮಾನಗಳೊಂದಿಗೆ ಹವಾಮಾನವು ತಂಪಾಗಿರುವ ಪ್ರದೇಶಗಳಲ್ಲಿ ತುಂಬಾ ಚೆನ್ನಾಗಿ ಬರುತ್ತದೆ. ಮುಖ್ಯ ಸ್ಯಾಂಡಲ್ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ 60-160 cm ಅಂದ್ರೆ 600-1600 mm ಮಳೆ ಬರುವ ಪ್ರದೇಶದಲ್ಲಿ ಇದನ್ನ ಬೆಳಿಬಹುದು. ಇದಕ್ಕೆ ಸೂಕ್ತವಾದಂತಹ ತಾಪಮಾನ 12-38 degrees centigrade ಇರುವಂತಹ ಈ ತಾಪಮಾನದಲ್ಲಿ ಇದನ್ನ ನಾವು ಬೆಳೆಸಬಹುದು. ಹಾಗೇನೆ ತುಂಬಾ ಬಿಸಿಲು ಅಂದ್ರೆ 38 degrees centigrade ಮೇಲೆ ಅಥವಾ ತುಂಬಾ ಕಡಿಮೆ 12 degrees centigrade ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಇದು ಸೂಕ್ತವಾದ ಬೆಳೆ ಅಲ್ಲ. ಎತ್ತರವನ್ನು ಕನ್ಸಿಡರ್ ಮಾಡಿದಾಗ ಸುಮಾರು ಈ ಅಲ್ಟಿಟ್ಯೂಡ್ ಅಂತ ಏನು ಹೇಳ್ತೀವಿ 600-1050 mm ಅಬೋವ್ ಮೀನ್ ಸೀ ಲೆವೆಲ್ ಏನಂತೀವಿ ಅದು ಇದಕ್ಕೆ ಸೂಕ್ತವಾದಂತಹ ಪ್ರದೇಶ. ನಮ್ಮ ರೈತರು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ, ಸಾಕಷ್ಟು ಪ್ರದೇಶಗಳಲ್ಲಿ ನಾವು ನೋಡಿದೀವಿ. ಮಾವು ಬೆಳೀತಾರೆ, ಬಿಕ್ಕೆ ಬೆಳೀತಾರೆ, ಸಪೋಟ ಬೆಳೀತಾರೆ. ಈಗ ಈ ಅಡಿಕೆ ಬೆಳೆಯೋದು ಸಾಮಾನ್ಯವಾಗಿ ಹೋಗಿದ್ದು, ಸಾಕಷ್ಟು ಕಡೆ ಅಡಿಕೆ ಬೆಳೆದನ್ನು ನೋಡಿದೀವಿ. ಆದರೆ ಶ್ರೀಗಂಧ ಬೆಳೆ ಬೆಳಿಬೇಕಂದ್ರೆ ರೈತರು ಯಾವ ರೀತಿ ಅದನ್ನ ಅಂದ್ರೆ ಎಲ್ಲರೂ ಬೆಳಿಲಿಕ್ಕೆ ಅವಕಾಶ ಇರುತ್ತಾ, ಯಾರು ಬೆಳೆದ್ರೆ ಅದನ್ನ ಸೂಕ್ತ, ಮತ್ತೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಅವರು ಮೊದಲು ಗಮನಿಸಬೇಕಾಗುತ್ತೆ? ಶ್ರೀಗಂಧ ಬೆಳೆಯು ನಿಮಗೆ ತಿಳಿದಿರುವ ಹಾಗೆ ಇದು ಪರಾವಲಂಬಿತನ ಅಂದ್ರೆ ಪರಾವಲಂಬಿ ಸಸ್ಯ. ಇದಕ್ಕೆ ಮೊದಲಿಗೆ ಶ್ರೀಗಂಧ ಬೆಳೆಗೆ ಈ ಬೇರೆ ಜಾತಿಯ ಮರಗಳ ರೂಟ್ ಮೇಲೆ ಇದು ಬೆಳೆಯುತ್ತೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಸೊ ಹಿಸ್ಟೋರಿ ಅಂತ ಕರಿತೀವಿ, ಇದರಲ್ಲಿ ಇದು ಬೆಳೀತದೆ. ಸೊ ಶ್ರೀಗಂಧದ ಸಸ್ಯಗಳ ಬೇರುಗಳು ಆಸ್ಟೋರಿಯ ಅಳವಡಿಕೆಯ ಸಹಾಯದಿಂದ ಅತಿಥಿಯ ಸಸ್ಯದ ಬೇರಿನ ಅಂಟುಕೊಂಡಿರುತ್ತದೆ. ಇದು ಇತರ ಶ್ರೀಗಂಧದ ಮರಗಳಲ್ಲಿಯೂ ಸಹ ಬೆಳೆಯುತ್ತದೆ, ಅಥವಾ ಈ ಸುಮಾರು ಬೇರೆ ಬೇರೆ ಶ್ರೀಗಂಧದ ಬೆಳೆಗಳು ಕೂಡ ಈ ಸೆಂಟಲಮ್ ಆಲ್ಬಮ್ ಅಂತ ಹೇಳ್ತೀವಿ ಈ ವೆರೈಟಿ, ಈ ಬೇರೆ ಇತರೆ ಶ್ರೀಗಂಧದ ಮರಗಳ ಬೇರೆಗಳ ಮೇಲೆ ಕೂಡ ಇದು ಬೆಳೆಯುತ್ತೆ. ಅತಿಥಿಯ ಬೇರುಗಳು ಅಂದ್ರೆ ಈ ಶ್ರೀಗಂಧ ಬೆಳೀಲಿಕ್ಕೆ ಉಪಯೋಗಿಸ್ತೀವಿ ಬೇರೆ ಮರಗಳು ಜಾತಿಗಳು, ಆ ಮರಗಳ ನಾವು ಬಿತ್ತನೆ ಮಾಡಿದ ಅಥವಾ ನಾಟಿ ಮಾಡಿದ ಮೇಲೆ ಅವು ಬೇರುಗಳ ಮೇಲೆ ಆಹಾರವನ್ನು ಉತ್ಪತ್ತಿ ಮಾಡಿಕೊಂಡು ಅದನ್ನ ಅದು ಈ ಮರಗಳು ಬೆಳೆಯುತ್ತೆ. ಅದಕ್ಕೆ ಸೂಕ್ತವಾದ ಈ ಹೋಸ್ಟ್ ಅನ್ನ ನಾವು ಹಾಕಿರ್ತೀವಿ, ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಇದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಆಗಿರುತ್ತೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆಗಿರುತ್ತೆ. ಈ ಎಲ್ಲ ಪ್ರದೇಶಗಳಲ್ಲಿ ಒಂದೇ ಹೋಸ್ಟ್ ಅನ್ನ ನಾವು ರೆಕಮೆಂಡ್ ಮಾಡಕ್ ಆಗಲ್ಲ. ಹೀಗಾಗಿ ಈ ಒಣ ಪ್ರದೇಶದಲ್ಲಿ ಬೇರೆ ಆಗಿರುತ್ತೆ, ಮಲೆನಾಡಲ್ಲಿ ಬೇರೆ, ಅದು ಒಂದೊಂದು ಇದಕ್ಕೆ ಬೇರೆ ಬೇರೆ ಜಾತಿಯ ಮರಗಳನ್ನು ಇದಕ್ಕೆ ಹೋಸ್ಟ್ ಆಗಿ ನಾವು ಬೆಳೆಯಬಹುದು. ಆತಿಥೇಯ ಮರವು ರಂಜಕ, ಸಾರಜನಕ ಮತ್ತು ಪೊಟ್ಯಾಸಿಯಂನಂತಹ ಮತ್ತು ನೆರಳು ವಿಶೇಷವಾಗಿ ಅಭಿವೃದ್ಧಿಯ ಈ ಶ್ರೀಗಂಧ ಮರದ ಆರಂಭಿಕ ದಿನಗಳಲ್ಲಿ ಅದನ್ನು ಅವೆಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಶ್ರೀಗಂಧ ಮರವು ಇದಕ್ಕೆ ಸೂಕ್ತವಾದಂತಹ ಈ ಹೋಸ್ಟ್ ಅಂದರೆ ಶ್ರೀಗಂಧದ ಇದಕ್ಕೆ ನಾವು ಈಗ ಪರಾವಲಂಬಿ ಜೀವಿ ಅಂತ ಹೇಳಿದ್ದೀವಿ. ಇದಕ್ಕೆ ಯಾವ ಜಾತಿಯ ಮರಗಳ ಮೇಲೆ ಅವಲಂಬಿತ ಆಗಿರುತ್ತಂತಂದ್ರೆ ಆಶ್ರಯ ಪಡೆದಿರುತ್ತಂತಂದ್ರೆ ತೊಗರೆ ಮರ. ಜನರಲ್ಲಿ ನಮ್ಮ ಇದರಲ್ಲಿ ಸಾಮಾನ್ಯವಾಗಿ ನಾವು ತೊಗರೆ ಮರನ್ನ ಅದನ್ನು ಫಸ್ಟ್ಗೆ ರೆಕಮೆಂಡ್ ಮಾಡ್ತೀವಿ. ಯಾವ್ದು ಲೆಗಮಿನಸ್ ಸ್ಪೀಸೀಸ್ ಸುಮಾರು ಈ ನೈಟ್ರೋಜನ್ ಫಿಕ್ಸಿಂಗ್ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಸಾರಜನಕನೆಯನ್ನು ಮಾಡುವಂತ ಹಂತದನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಆಗತ್ತೆ. ಅದರಲ್ಲಿ ಈ ತೊಗರೆ ಮರ, ಅಕೇಶಿಯಾ, ಅಲ್ಬಿಜಿಯಾ, ಕೆಲವೊಂದ್ ಕಡೆ ಸಿರಸ್ ಮರ ಅಂತ ಹೇಳ್ತೀವಿ ಅಲ್ಬಿಜಿಯಾ, ಆಮೇಲೆ ಬಾಂಬೂ ಅಲ್ಲಿ ಕೂಡ ಬೆಳೆಯುತ್ತೆ ಬ್ಯಾಂಬೂಸ್, ಕ್ಯಾಸಿಯಾ ಫಿಸ್ಟುಲಾ ಅದ್ರಲ್ಲಿ ಕೂಡ ಆಗತ್ತೆ, ಎರಿತ್ರಿನಾ ಸ್ಪೀಸೀಸ್, ಹೊಂಗಾಮಿಯಾ ಅಂದ್ರೆ ಈಗ ನಾವು ಹೊಂಗೆ ಮರ ಅಂತ ಹೇಳ್ತೀವಲ್ಲ ಹೊಂಗೆ ಮರ, ಸರ್ವೆ ಮರ, ಸೆಮಿಕಾರ್ಪಸ್ ಸ್ಪೀಸೀಸ್, ಇವೆಲ್ಲ ಮುಖ್ಯವಾದಂತ ಇದಕ್ಕೆ ಆಶ್ರಯ ಕೊಡುವಂತ ಮರಗಳು. ಆದರೆ ನಾವು ಈ ಮರಗಳ ಜಾತಿಯನ್ನ ಎಲ್ಲೆಲ್ಲಿ ಸೂಕ್ತವಾಗತ್ತನ್ನ ನಾವು ಆಯ್ಕೆ ಮಾಡೋದು ತುಂಬಾ ಜಾಣತನದ ನಡೆಯಾಗಿರುತ್ತದೆ. ಈ ಯಾಕಂತಂದ್ರೆ ಇದು ನಾವು ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಪ್ಲಾಂಟಿಂಗ್ ಮಾಡಿ ಬೆಳೆಸ್ತೀವಿ, ಆಮೇಲೆ ಬರ್ತಾ ಬರ್ತಾ ಬರ್ತಾ ಅದು ಸರಿಯಾಗಿ ಹೋಸ್ಟ್ ಸರಿಯಾಗಿ ಬೆಳೆಯಲಿಲ್ಲ ಅಂತಂದ್ರೆ ಇದು ಕೂಡ ಈ ಸ್ಯಾಂಡಲ್ವುಡ್ ಅಂದ್ರೆ ಶ್ರೀಗಂಧದ ಬೆಳೆ ಕೂಡ ವೀಕ್ ಆಗತ್ತೆ. ಅದರಿಂದ ನಾವು ಒಳ್ಳೆಯ ಹೋಸ್ಟ್ ಅನ್ನ ಆಯ್ಕೆ ಮಾಡೋದು ಅತಿ ಮುಖ್ಯವಾದ ಕೆಲಸವಾಗಿರುತ್ತದೆ. ನಮ್ಮ ರೈತರು ಯಾರಾದರೂ ತಾನು ಶ್ರೀಗಂಧ ಬೆಳಿಬೇಕಂದ್ರೆ ಅದ ಸಸಿಗಳನ್ನ ಯಾವ ರೀತಿ ಪಡಿಬಹುದು, ಸಸಿ ನಾಟಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ಈಗ ನಾವು ಬೇರೆ ಒಂದು ತೋಟಗಾರಿಕಾ ಬೆಳೆಗಳಿಗೆ ಇಂತಿಷ್ಟು ಅಳತೆ ಅಂತ ತಾವು ಹೇಳಿರ್ತೀರಿ ವಿಜ್ಞಾನಿಗಳು, ಇಷ್ಟಿಷ್ಟು ಅಡಿಗೆ ಒಂದೊಂದು ಗಿಡ ಹಾಕಬೇಕು ಅಂತಂತೇಳಿ, ಅದೇ ರೀತಿ ಶ್ರೀಗಂಧ ಬೆಳಿಲಿಕ್ಕೆ ಅದರ ಒಂದು ಅಂತರ ಎಷ್ಟಿರಬೇಕು, ಆಮೇಲೆ ಇದು ಶ್ರೀಗಂಧ ಅಂದರೆ ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಬರೋದಿಲ್ಲ, ಸುಮಾರು ವರ್ಷಗಳು ಬೇಕಾಗುತ್ತೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಪ್ರತಿ ವರ್ಷ ಇದ್ರ ಬಗ್ಗೆ ಹೇಳಿ ಸರ್. ಶ್ರೀಗಂಧ ಮರವು ಒಣ ಪ್ರದೇಶದಲ್ಲಿ ಹೆಬ್ಬೇವು, ದಾಳಿಂಬೆ ಈ ತರದ ಬೆಳೆಗಳ ಮಧ್ಯದಲ್ಲಿ ಇದನ್ನ ಬೆಳೀತಾ ಇದ್ದಾರೆ ರೈತರು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೋಡಿದ ಪ್ರಕಾರ ಅಡಿಕೆ ಮಧ್ಯದಲ್ಲಿ ಕೂಡ ಇದನ್ನ ಬೆಳೀತಾ ಇದ್ದಾರೆ. ಆದ್ರೆ ಈ ಅಡಿಕೆ ಮಧ್ಯ ಬೆಳೆಯಲ್ಲಿ ಬೆಳೆಯುವಂಥದ್ದು ಅಷ್ಟು ಸೂಕ್ತವಾದ ಇದು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲಿ ಈ ತರದ್ದು ಇದನ್ನ ಮಾಡಿ ಸಕ್ಸಸ್ ಆಗಿದ್ದ ರೇಟ್ ಕಡಿಮೆ ಇದೆ, ಅಡಿಕೆ ಬೆಳೆಯಲ್ಲಿ ಇದನ್ನ ಬೆಳೆಯೋದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅಡಿಕೆಯ ಬೇರುಗಳು ತುಂಬಾ ಮೇಲೇನೆ ಇರ್ತವೆ, ಸರ್ಫೇಸ್ ಸಾಯಿಲ್ ಅಲ್ಲೇ ಜಾಸ್ತಿ ಹಬ್ಬಿಕೊಂಡ್ರಿಂದ. ಸೊ ಇದನ್ನ ಇದರ ಆಪರೇಷನ್ ಮತ್ತು ಅದನ್ನ ಇದು ಮಾಡುವಂತದ್ದು ಸರಿ ಹೋಗೋದಲ್ಲ. ಆದುದರಿಂದ ಎರಡೂ ಬೆಳೆಗಳು ಅಷ್ಟು ಸೂಕ್ತವಾಗಿ ಕಾಂಬಿನೇಷನ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂತಂದ್ರೆ ಇದು ಈ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಿಬಹುದು ಅಂತೇಳಿ ಆ ತರ ಎಲ್ಲಿ ಸಿಕ್ಕಿಲ್ಲ. ಆದುದರಿಂದ ರೈತರು ಬೆಳಿಬೇಕಾದ್ರೆ ಈ ಕಾಂಬಿನೇಷನ್ ಅಲ್ಲಿ ಅಡಿಕೆ ಬೆಳೆ ಅಲ್ಲಿ ಬೆಳೆಯುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಹೆಬ್ಬೇವಲ್ಲಿ ಬೆಳೆಸ್ತಾ ಇದ್ದಾರೆ ಅದು ಓಕೆ, ಆಮೇಲೆ ಈ ದಾಳಿಂಬೆ ಕೂಡ ಈಗ ಹಾಕ್ತಾ ಇದ್ದಾರೆ. ಹೆಚ್ಚೆಚ್ಚು ಸಾಂದ್ರತೆಯಲ್ಲಿ ಬೆಳಿಬೇಕು ಅಂತೇಳಿ ನೀವೆಲ್ಲ ಅನ್ಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಯಾವುದು ನೀವು ಸೂಕ್ತವಾಗಿ ಬೆಳಿಲಿಕ್ಕೆ ಆಗಲ್ಲ. ಈಗ ನೀವು ಕೇಳಿರೋ ಪ್ರಶ್ನೆಗೆ ಮತ್ತಿನ್ನೊಂದು ಯಾವ ರೀತಿ ಪ್ಲಾಂಟಿಂಗ್ ಮಾಡಬೇಕು ಅಂತ ಕೇಳಿದ್ರಿ. ಶ್ರೀಗಂಧ ಬೆಳೆಯನ್ನ ಪ್ಲಾಂಟಿಂಗ್ ಮಾಡಬೇಕಾದ್ರೆ ಈ ಜೂನ್ ಜುಲೈ ನಮ್ಮ ಹವಾಮಾನ ಇದಕ್ಕೆ ತಕ್ಕಂತೆ ಮತ್ತೆ ನಿಮ್ಮ ನೀರಾವರಿ ಚೆನ್ನಾಗಿದ್ರೆ ಅಲ್ಲೆಲ್ಲ ಇದು ಮಾಡಿಕೊಂಡು ಜೂನ್ ಜುಲೈಯಲ್ಲಿ ಸೂಕ್ತವಾಗಿ ಬೆಳೆಯಬಹುದು. ಮಳೆ ಮೊದಲನೇ ಮಳೆ ಬರುವಾಗ ಮುಂಚೆ ಎಲ್ಲ ಪಿಟ್ಟೆಲ್ಲ ಮಾಡಿಬಿಟ್ಟು ಅದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ಸೇರಿಸಿ ಫಸ್ಟ್ ಹೋಸ್ಟು ಆಮೇಲೆ ಇದನ್ನೆಲ್ಲ ಬೆಳೆದು ಹೋಸ್ಟಿಗೆ ಅದರ ಪಕ್ಕಕ್ಕೆ ನೀವು ಹೋಸ್ಟನ್ನು ಹಾಕಬೇಕಾಗತ್ತೆ. ಯಾವುದು ಸೂಕ್ತವಾದ ಹೋಸ್ಟ್ ಅಂತ ಕರಿತೀರಿ, ಅತಿಥಿ ಮರ ಅದು ಕ್ಯಾಶಿ ಆಗಿರ್ಬೋದು, ಕ್ಯಾಜಿನಸ್ ಆಗ್ಬೋದು, ಅಕೇಶಿಯಾ ಆಗಿರ್ಬೋದು, ಎರಿತ್ರಿನ ಯಾವುದೇ ಮರಗಳನ್ನು ಸೂಕ್ತವಾಗಿ ಬೆಳೆಸಿ ಅದ್ರ ಪಕ್ಕಕ್ಕೆ ನೀವು ಅತಿಥಿ ಮರಗಳನ್ನು ಬೆಳೆಸಬೇಕಾಗತ್ತೆ. ಬರ್ತಾ ಬರ್ತಾ ಅತಿಥಿ ಮರ ತುಂಬಾ ಜಾಸ್ತಿ ಬೆಳೆಯುತ್ತೆ, ಕೆಲವೊಂದ್ಸಲ ಹೆಚ್ಚು ಬೆಳೆಯೋದು ಉಂಟು. ಸೊ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿಕೊಂಡ್ರೆ ನೀವು ಈ ಶ್ರೀಗಂಧ ಬೆಳೆಯನ್ನ ನೀಟಾಗಿ ಬೆಳ್ಕೋಬಹುದು. ಈಗ ಬೇರೆ ತೋಟಗಾರಿಕಾ ಬೆಳೆಗಳಿಗೆ ನಾವು ಹೇಳ್ತೀವಿ ವರ್ಷಕ್ಕೆ ಇಂತಿಷ್ಟು ಗೊಬ್ಬರ ಕೊಡಬೇಕು, ಇಂತಿಷ್ಟು ಮಣ್ಣು ಹಾಕ್ಬೇಕು, ಇದೇ ತರ ನೀರು ಹರಿಸ್ಬೇಕು ಅನ್ನೋದು, ಈ ಶ್ರೀಗಂಧ ಬೆಳೆಯಲ್ಲ ಅದಕ್ಕೆ ಏನಾದ್ರೂ ಅವಕಾಶ ಉಂಟಾ? ಖಂಡಿತವಾಗಿ ಇದೆ. ಏನಂತಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಪೋಷಕಾಂಶಗಳ ಏನ್ ಇದೆ ಅನ್ನೋದನ್ನ ಫಸ್ಟ್ಗೆ ನಾವು ಅದನ್ನ ಮಣ್ಣು ತಪಾಸಣೆ ಮಾಡಿ ಇದನ್ನ ಪ್ಲಾಂಟಿಂಗ್ ಮಾಡ್ಬೇಕಾಗತ್ತೆ. ಸಾರಜನಕ, ರಂಜಕ, ಪೊಟ್ಯಾಸ್ ಇವೆಲ್ಲ ಬೇಕಾಗತ್ತೆ. ಆದ್ರೆ ಇದು ಹೋಸ್ಟ್ ಇದರಲ್ಲಿ ಬೆಳೆಯೋದ್ರಿಂದ ಹೋಸ್ಟ್ ಅದನ್ನ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಹೀರ್ಕೊಂಡು ಅದನ್ನ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ನಾವು ಹೋಸ್ಟ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ, ಅದರಲ್ಲೇ ಇದು ನೀಟಾಗಿ ಬರುತ್ತೆ. ತಾವ ಹೇಳಿದ್ರೆ ಸರ್ ಆಗ್ಲೇ ಸಾಕಷ್ಟು ಉಪಯೋಗಗಳು ಅಂದ್ರೆ ಔಷಧಿಯ ಗುಣಗಳ ಬಗ್ಗೆ ಹೇಳಿದ್ರೆ ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಶ್ರೀಗಂಧ ಬೆಳೆಯೋದ್ರಿಂದ? ಈ ಶ್ರೀಗಂಧ ಬೆಳೆಯು ತುಂಬಾ ಬಹು ಉಪಯೋಗಿ ಸಸ್ಯ ಅಂತ ಹೇಳಬಹುದು ಇದನ್ನ. ಯಾಕಂತಂದ್ರೆ ಇದನ್ನ ಸುಗಂಧ ದ್ರವ್ಯವಾಗಿ ಎಲ್ಲ ಬೇರೆ ಬೇರೆ ಉದ್ಯಮಗಳೆಲ್ಲ ಇದನ್ನ ಉಪಯೋಗಿಸ್ತಾರೆ. ಇದರ ಎಣ್ಣೆ ತುಂಬಾ ಉಪಯುಕ್ತವಾದದ್ದು. ಎಣ್ಣೆವು ಈ ಹಾರ್ಟ್ವುಡ್ ಇಂದ ತೆಗಿತಾರೆ. ಶ್ರೀಗಂಧ ಎಣ್ಣೆಯನ್ನು ಮುಖ್ಯವಾಗಿ ಸುಗಂಧ ದ್ರವ್ಯ ಉದ್ಯಮದಲ್ಲೇ ಬಳಸ್ತಾರೆ. ತೈಲವು ಇತರ ಉನ್ನತ ದರ್ಜೆಯ ಪ್ರತಿ ಅಂದ್ರೆ ಬೇರೆ ಬೇರೆ ಇದರಲ್ಲಿ ಇದನ್ನ ಬೇಸ್ ಆಗಿ ಉಪಯೋಗಿಸ್ತಾರೆ. ಸ್ಥಿರೀಕರಣವಾಗುತ್ತೆ ಅಲ್ಲಿ ಉಪಯೋಗಿಸ್ತಾರೆ. ಹೆಚ್ಚಿನ ಉನ್ನತ ದರ್ಜೆಯ ಸುಗಂಧ ದ್ರವ್ಯಗಳು ಶ್ರೀಗಂಧದ ಎಣ್ಣೆಯನ್ನು ಆಧಾರವಾಗಿ ಹೊಂದಿರುತ್ತದೆ. ಯಾಕಂತಂದ್ರೆ ಈ ಬೇರೆ ಬೇರೆ ಜಾತಿಯ ಎಣ್ಣೆಗಳು ಇರ್ತಾವಲ್ಲ, ಅದನ್ನ ಇದನ್ನ ಮಿಕ್ಸ್ ಮಾಡೋದ್ರಿಂದ ಇದರ ದ್ರವ್ಯ ಅದರಲ್ಲಿ ಬಂದು ಸುಗಂಧಭರಿತವಾದ ವಾಸನೆಯನ್ನು ನಮಗೆ ಕೊಡುತ್ತೆ. ಆದ್ರೆ ಅಷ್ಟು ಸೂಕ್ತವಾಗಿರಲ್ಲ, ಯಾಕಂದ್ರೆ ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಅದ್ರದ ಕ್ವಾಲಿಟಿಯನ್ನು ಕಳ್ಕೊಳತ್ತೆ. ಇದನ್ನ ಸಾಬೂನು ಉದ್ಯಮದಲ್ಲಿ ಕೂಡ ಹೆಚ್ಚಿಗೆಚ್ಚಾಗಿ ಬರೆಸ್ತಾರೆ. ಇದರ ಜೊತೆಗೆ ಶ್ರೀಗಂಧವು ತುಂಬಾ ಔಷಧಿ ಗುಣಗಳನ್ನು ಕೂಡ ಹೊಂದಿರುತ್ತದೆ. ಆ ಶ್ರೀಗಂಧದ ಎಣ್ಣೆ ಜ್ವರ ನಿವಾರಕ, ನಂಜು ನಿರೋಧಕವಾಗಿ ಕೂಡ ಇದನ್ನ ಉಪಯೋಗಿಸ್ಕೋಬಹುದು, ಮತ್ತು ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಕೂಡ ಇದು ಹೊಂದಿರುತ್ತದೆ. ಹಾಗೇನೆ ಇದನ್ನ ಮೂತ್ರನಾಳದ ಕಾಯಿಲೆಗಳನ್ನು ವಾಸಿಗೊಳಿಸಲು ಅಥವಾ ಚಿಕಿತ್ಸೆ ಮಾಡಲು ಇದು ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಇದನ್ನ ಹೇಳ್ಬೋದು. ಸೊ ಹೀಗಾಗಿ ಈ ಶ್ರೀಗಂಧ ಬೆಳೆಯು ಅತ್ಯಂತ ಬಹುಪಯೋಗಿ ಸಸ್ಯ ಅಂತ ನಾವು ಕರಿಬಹುದು. ನಮ್ಮ ರೈತರು ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚೆಚ್ಚು ಪ್ರದೇಶಗಳಲ್ಲಿ ಇದರ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ಅಂತ ಹೇಳಿ ಮುಖ್ಯವಾಗಿ ಎಲ್ಲರೂ ಇದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಆದರೆ ತುಂಬಾರು ರೈತರು ಅಂದ್ರೆ ಈ ಹೆಚ್ಚೆಚ್ಚು ಜಮೀನಿರುವವರು ಅದನ್ನ ಒಂದು ಪಾರ್ಟ್ ಅಲ್ಲಿ ಇದನ್ನ ಹಾಕೋಬಹುದು. ಅತಿ ಕಡಿಮೆ ಜಮೀನಿರುವವರು ಇದನ್ನ ಹಾಕೋದ್ರಿಂದ ನಿಮ್ಮ ಬೇರೆ ಬೆಳೆಗಳಿಗೆ ತುಂಬಾ ಎಫೆಕ್ಟ್ ಆಗತ್ತೆ. ನೀವೇನೋ ಬೇರೆ ಈಗ ಜೋಳ ಬೇರೆ ಏನೋ ಬೆಳಿತೀರಿ ಮನೆಯ ನಿರ್ವಹಣೆಗೆ, ಅಂತ ಪ್ರದೇಶಗಳನ್ನು ಬಿಟ್ಟು ಹೆಚ್ಚು ಪ್ರದೇಶ ಇದ್ರೆ ಅದನ್ನ ಮಿಕ್ಸ್ ಮಾಡಿ ಇದನ್ನ ಹಾಕೋಬಹುದು, ಬೆಳಿಬಹುದು. ಯಾಕಂತಂದ್ರೆ ನಮ್ಗೆ ಜೀವನೋಪಾಯಕ್ಕೆ ಬೇಕಾಗಿರುವಂತದ್ದು ಜೋಳ ಅಥವಾ ಸಜ್ಜೆ, ನಿಮ್ಗೇನ್ ಬೇಕಾಗಿದೆ ಅಲ್ವಾ ಅದು ಬೇಳೆಕಾಳುಗಳು ಬೆಳೆಸ್ಕೊಂಡು ಮಿಕ್ಕಿದ ಜಾಗದಲ್ಲಿ ಇದನ್ನ ಬೆಳ್ಕೋಬಹುದು. ಯಾಕಂತಂದ್ರೆ ಇದು ತುಂಬಾ ವರ್ಷಗಳ ಅಂದ್ರೆ 10-12 ವರ್ಷ ಆದ ನಂತರ ಅಂದ್ರೆ 16 ವರ್ಷನೂ ಹೋಗುತ್ತೆ. ಡಿಪೆಂಡ್ಸ್ ಆನ್ ನಾವು ಯಾವ ಪ್ರಾಕ್ಟೀಸ್ ಮೇಲೆ ಇದು ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸೊ ಸುಮಾರು ಇದು ಲಾಂಗ್ ಟರ್ಮ್ ಹೆಚ್ಚು ದೀರ್ಘವಾದ ಬೆಳೆ ಆಗಿರೋದ್ರಿಂದ ನನಗೇನು ಅನ್ಸುತ್ತೆ ಹೆಚ್ಚು ಜಮೀನಿರುವವರು ಅದನ್ನ ಪ್ಲಾಂಟಿಂಗ್ ಮಾಡಿ ನಿರ್ವಹಣೆ ಮಾಡೋದು ಸೂಕ್ತ ಅನ್ಸುತ್ತೆ. ಕಡಿಮೆ ಜಮೀನಿರುವವರು ಇದು ಅಷ್ಟು ಸೂಕ್ತ ಇಲ್ಲ ಅಂತ ಅನ್ಸುತ್ತೆ. ಈಗ ಇದನ್ನ ಪ್ಲಾಂಟಿಂಗ್ ಮಾಡ್ಬೇಕಂತಂದ್ರೆ ಎಲ್ಲಾ ರೈತರು ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನ ಪ್ರೊಟೆಕ್ಷನ್, ನಿಮ್ಗೆಲ್ಲ ತಿಳಿದಿರುವ ಹಾಗೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಅಥವಾ ಯಾವುದೋ ಒಂದು ಇಲಾಖೆ ಎದುರುಗಡೆ ಅಥವಾ ಎಲ್ಲೋ ಒಂದ್ ಕಡೆ ಪ್ಲಾಂಟಿಂಗ್, ಅದು ಹಾರ್ವೆಸ್ಟಿಗೆ ಬಂದಿರುತ್ತೆ ಅಂದ್ರೆ ಕಟಾವಿಗೆ ಬಂದಿರುವ ಸಮಯಕ್ಕೆ ಮುಂಚೆನೆ ಅದನ್ನ ಕಳ್ಳರ ಕಾಟ ಜಾಸ್ತಿ ಆಗಿರೋದ್ರಿಂದ ಅದನ್ನ ಪ್ರೊಟೆಕ್ಷನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಆಗಬಹುದು. ಹೀಗಾಗಿ ಸ್ವಲ್ಪ ಕಡಿಮೆ ಜನ ಜಮೀನಿರುವವರು ಈ ಬೆಳೆಯನ್ನ ಅಷ್ಟು ಬೆಳೆಯೋದು ಸೂಕ್ತ ಅಂತ ಅನ್ಸಲ್ಲ, ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಈಗ ಶ್ರೀಗಂಧ 1 ಟನ್ಗೆ 100,000 ಒಂದು ಬೆಲೆ ಬಾಳಂತ ವಸ್ತು, ಹಾಗಾಗಿ ಇದರ ಒಂದು ತಾವು ಹೇಳಿದ್ರೆ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಇದನ್ನ ಮಾರಾಟ ಮಾಡಲಿಕ್ಕೆ ಯಾವ ರೀತಿ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಶ್ರೀಗಂಧ ಬೆಳೆಯು ನಿಮಗೆ ತಿಳಿದಿರೋ ಹಾಗೆ ಇದನ್ನ ನಾವು ಮಾರಾಟ ಮಾಡುವುದು ತುಂಬಾನೇ ಈಸಿ ಆಗಿದೆ. ಅಂದ್ರೆ ಒಳ್ಳೆ ಕ್ವಾಲಿಟಿ ವುಡ್ ಅನ್ನ ಬೆಳಿಬೇಕಾಗತ್ತೆ. ಅದನ್ನ ಈ ಗೌರ್ಮೆಂಟ್ನವರು ನಿಮಗೆ ತಗೊಂಡೋಗ್ತಾರೆ, ಸಾಬೂನ್ ಇಂಡಸ್ಟ್ರೀಸ್ ಇರ್ತವೆ, ಬೇರೆ ದ್ರವ್ಯ ಉದ್ಯಮದಲ್ಲಿ ಇದನ್ನ ತಗೊಳ್ತಾರೆ. ಹಾಗೇನೆ ಈ ಕಾರ್ವಿಂಗ್ ಅಂತ ಇರ್ತಾರಲ್ಲ ವುಡ್ ಕಾರ್ವಿಂಗ್, ಬಟ್ ಅಲ್ಲಿ ಕೂಡ ತುಂಬಾ ಉಪಯೋಗವಾಗಿ ಇದನ್ನ ಉಪಯೋಗಿಸ್ತಾರೆ, ಅಲ್ಲಿ ಕೂಡ ಅವರು ತಗೊಂಡೋಗ್ತಾರೆ. ಸೊ ಹೀಗಾಗಿ ನೀವು ಹಾರ್ಟ್ ವುಡ್ ಅನ್ನು ಬೆಳೆದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಹಾರ್ಟ್ ವುಡ್ ಬೆಳೆದ್ರೆ ನಿಮ್ಗೆ ಮಾರಾಟ ಏನು ತೊಂದರೆ ಆಗಲ್ಲ. ಹೀಗಾಗಿ ನೀವು ಮಾರಾಟದ ಬಗ್ಗೆ ಜಾಸ್ತಿ ಇದು ಮಾಡ್ಕೋಬಾರ್ದು. ಈ ಗೌರ್ಮೆಂಟ್ ಕೂಡ ಇದನ್ನ ಸೂಕ್ತವಾದ ಬೆಲೆಯಲ್ಲಿ ಬೆಳೆದಂತ ವುಡ್ ಅನ್ನ ಅಥವಾ ಕಟ್ಟಿಗೆಯನ್ನ ಅವರು ತಗೊಳ್ತಾರೆ ಸೂಕ್ತವಾದ ಬೆಲೆಯಲ್ಲಿ. ಕಾಲಕಾಲ ತಕ್ಕಂತೆ ಅದು ಬೇರೆ ಬೇರೆ ರೀತಿಯ ಈ ಬೆಲೆಯನ್ನ ಇದು ಬಾಳ್ತದೆ. ಶ್ರೀಗಂಧದ ಇದರಲ್ಲಿ ಕೀಟ ಮತ್ತು ಬಾಧೆಗಳ ನಿರ್ವಹಣೆ ಕೂಡ ಅತಿ ಸೂಕ್ತವಾದದ್ದು. ಕೀಟ ಮತ್ತು ಬಾಧೆ ಯಾವ ರೀತಿ ಇದು ಮಾಡ್ಕೋಬೇಕು, ಮ್ಯಾನು ಫರ್ಟಿಲೈಸರ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಹೇಳ್ತೀನಿ. ಇದಕ್ಕೆ ಆಗ್ಲೇ ಹೇಳಿದಾಗೆ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತೆ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು ಇವೆಲ್ಲ ತುಂಬಾ ಉತ್ತಮವಾದಂತಹ ಗೊಬ್ಬರಗಳು, ಇದರಲ್ಲಿ ನಿರ್ವಹಣೆಯಲ್ಲಿ ಪಾತ್ರ ವಹಿಸುತ್ತೆ. ಹಾಗೇನೆ ರೋಗ ಮತ್ತು ಕೀಟಗಳನ್ನ ಹೆಂಗೆ ನಿರ್ವಹಣೆ ಮಾಡೋದು, ಬಯೋ ಪೆಸ್ಟಿಸೈಡ್ಸ್ ಅನ್ನ ಉಪಯೋಗಿಸ್ಕೋಬಹುದು, ದತ್ತೂರದಿಂದ ಉಪಯೋಗಿಸ್ಕೋಬಹುದು, ದತ್ತೂರದಿಂದ ಪ್ರಿಪೇರ್ ಆಗುವಂತದ್ದು ಮತ್ತು ಬೇವು ಗೋಮೂತ್ರದಿಂದ ಕೂಡ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ. ಅಂದ್ರೆ ಶ್ರೀಗಂಧ ಬೆಳೆದ್ರಿಂದ ಏನೆಲ್ಲ ಉಪಯೋಗ ಐತೆ, ಯಾವ ರೀತಿ ಬೆಳಿಬಹುದು, ಅಂದ್ರೆ ಶ್ರೀಗಂಧ ಬೆಳೆ ಯಾರು ಬೆಳಿಬೇಕು ಮತ್ತೆ ಶ್ರೀಗಂಧ ಬೆಳೆಯಂತ ಏನು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು